ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ಈಗ 28 ವರ್ಷ ನಮ್ಮದು ಕೃಷಿಗೆ ನಾವು ಅಳವಡಿಸ್ಕೊಂಡು. ನಾನು ರೈತ ಕುಟುಂಬದಿಂದ ಬಂದ ಮಹಿಳೆ. ಗಂಡನ ಮನೆಗೆ ಬಂದ ಆದ ನಂತರ ಒಂದು 5 ವರ್ಷ ಅಂತೂ ಏನು ಮಾಡಲಿಲ್ಲ. ಮಕ್ಕಳು ದೊಡ್ಡರಾಗೋ ತನಕ. ಮಕ್ಕಳು ದೊಡ್ಡರಾದಮೇಲೆ ನಾವು ಸಾವಯವ ಕೃಷಿಗೆ ಹೆಜ್ಜೆ ಇಟ್ಟಿವಿ. ಫಸ್ಟು ಮಾಡಿದ್ದು ಎರೆಹುಳು. ಎರೆಹುಳುವನ್ನು ಯಾವ ರೀತಿ ಎಷ್ಟೆಷ್ಟು ಥರದಲ್ಲಿ ಸಾಕ್ಬೋದು ಅಂತ ಮಾಡಿದ್ವಿ. ಅದನ್ನೆಲ್ಲ ಮೊದಲನೇ ಮಹಿಳೆ ನಾನು ದಾವಣಗೆರೆಗೆ ಎರೆಹುಳುವನ್ನು ಪರಿಚಯ ಮಾಡಿಕೊಟ್ಟಿದ್ದು. ಫಸ್ಟ್ ನಮಗೆ ನಾನು ಹೋಗಿದ್ದು BG ಕೆರೆ ಸುಮಂಗ್ಲಮ್ಮ ವೀರಭದ್ರಪ್ಪ ಅವರಿಂದ ಮಾಹಿತಿ ತೊಗೊಂಬಂದು ಅವ್ರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಯಾವ ರೀತಿ ಸಾಕಬೇಕು, ಯಾವ ರೀತಿ ಅದನ್ನು ಸೇಲ್ ಮಾಡಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟಂಥ ಮಹಿಳೆ ಅವರು. ಇಲ್ಲಿ ಭಾಳಷ್ಟು ಹತ್ರ ನಾನು ಪ್ರೋಗ್ರಾಮ್ಗಳು ಕೊಟ್ಟೆ ದಾವಣಗೆರೆಯಲ್ಲಿ. ಸಾಕಷ್ಟು ರೈತರಿಗೆ ಕೃಷಿ ಇಲಾಖೆಗೆ ಎರೆಹುಳು ಸೇಲ್ ಮಾಡಿದೆ, ಗೊಬ್ಬರ ಸೇಲ್ ಮಾಡಿದೆ. ನನ್ನ ಮಕ್ಕಳದ್ದು ಅರ್ಧ ವಿದ್ಯಾಭ್ಯಾಸ ಅದರಲ್ಲೂ ಹೋಯಿತು. ಈಗ ಅದರಿಂದ ನಾನು ಎರೆಹುಳದಿಂದ ನಂದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಬಂತು. ಅದರಿಂದ ಅದರಾಗೆ ನಾವು ಸೊಪ್ಪು ಸದೆಗಳು ಅವನ್ನೆಲ್ಲ ಉಪಯೋಗಿಸೋದ್ರಿಂದ ಸಗಣಿ ರಾಡಿ ಅದನ್ನೆಲ್ಲ ಹಾಕು ಎರೆಹುಳು ಎಲ್ಲ ತಯಾರು ಮಾಡ್ಕೊಂಡ್ವ. ಅದರಿಂದ ಸ್ವಲ್ಪ ಯಾಕೋ ನನ್ನ ಸ್ಕಿನ್ ಪ್ರಾಬ್ಲಮ್ ಆಯಿತು. ಅದರಿಂದ ದೂರವಾಗಿ ಮತ್ತೆ ನಾವು ಪಾಲಕರ ಪ್ರೋಗ್ರಾಮ್ ಅಟೆಂಡ್ ಆದಮೇಲೆ ಅಲ್ಲಿಗೆ ಹೋದ್ವಿ ಆ ಕೃಷಿಗೆ. ಅಲ್ಲಿಂದ ಮತ್ತೀಗ ನಾವೀಗ ಅದನ್ನೂ ಬಿಟ್ಟು ಜೀವಾಮೃತ ಒಂದೇ ಪಾಳೆಕರು ಏನು ಹೇಳಿದ್ರಲ್ಲ ಅದರಿಂದ ಜೀವಾಮೃತ ಮತ್ತು ಈ ಗೋನಂದನ ಜಲ ಅಂತ ಮಾಡ್ತಾಯಿದ್ದೀವಿ. ನಮ್ಮದು 6 ಎಕರೆ ಅಡಕೆ ತೋಟ ಇದೆ, 2 ಎಕರೆ ಫಿಶ್ ಇದೆ, 1.25 ಎಕರೆ ಗದ್ದೆ ಇದೆ. ಎಲ್ಲದಕ್ಕೂ ನಾವು ನಮ್ದು ಈಗ ಎರೆಹುಳದ್ದೆಲ್ಲ ನಿಲ್ಲಿಸಿ ಗೋನಂದನ ಜಲ ಜೀವಾಮೃತ ಇವೆರಡನ್ನೇ ಉಪಯೋಗಿಸ್ಕೊಂತ ಬೆಳೀತಾ ಇದ್ದೀವಿ ಸರ್. ಈಗ ಈಗ ಹಾಲಿ ನಮ್ಮದು ಭತ್ತ ಸ್ಟಾಕ್ ಕೊಯ್ಲಾಗಿದೆ. ಈಗ ಎಕರೆಗೆ ನಮ್ಮದು 30 ಚೀಲದಂತೆ 1/2 ಎಕರೆಗೆ 26 ಚೀಲ ಬಂದಿದೆ ಸರ್. ತೆಂಗು ಚೆನ್ನಾಗಿದೆ ನಮ್ಮದು. ಅಂದರೆ ಈಗ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ರೆ ನೈಸರ್ಗಿಕ ಕೃಷಿಗೆ ಕೊಡ್ತಾಯಿದ್ರೆ ಸರ್? ಎರಡೂ ಇದೆ, ನೈಸರ್ಗಿಕ ಕೃಷಿನೂ ಇದೆ, ಸಾವಯವ ಕೃಷಿನೂ ಇದೆ. ನೈಸರ್ಗಿಕ ಕೃಷಿ ತೋಟ, ತೆಂಗಿನ ತೋಟ. ಸಾವಯವ ಕೃಷಿ ಗದ್ದೆ. ಸಾಕಷ್ಟು ಜನ ರೈತರು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ನಮ್ಗೆ ಹೆಚ್ಚು ಇಳುವರಿ ಬರ್ಲಿಕ್ಕೆ ಸಾಧ್ಯ ಅಂತಾರೆ. ಅಂಥದ್ರಲ್ಲಿ ನೀವು ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರೆ ಇದರಿಂದನೂ ನಾವು ಹೆಚ್ಚು ಇಳುವರಿ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇದೆ? ಸಾಧ್ಯ ಇದೆ ಸರ್. ಸ್ವಲ್ಪ ಸಮಯ ತಗೊಳುತ್ತೆ. ಒಂದು 5-6 ವರ್ಷ ನಮ್ಮ ಭೂಮಿ ಈಗಾಗಲೇ ಸರ್ಕಾರಿ ಗೊಬ್ಬರ ಸರ್ಕಾರಿ ಔಷಧಿಗಳ ತಿಂದು ತಿಂದು ಅದನ್ನ ತನ್ನ ಜೀವಾಂಶನೇ ಕಳ್ಕೊಂಡ್ಬಿಟ್ಟಿದೆ, ಶಕ್ತಿನೇ ಕಳ್ಕೊಂಡಿದೆ. ನಾ ಈ ಸಾವಯವ ಕೃಷಿ ಬರಬೇಕು ಅಂದರೆ ಸ್ವಲ್ಪ ಸಮಯ ತಗೊಂತ 5-6 ವರ್ಷ. ನಮ್ದೀಗ 28 ವರ್ಷದ ತೋಟದ ಉಳುಮೆನೇ ಇಲ್ಲ. ನೈಸರ್ಗಿಕ ಕೃಷಿ ಪೂರ್ತಿ ಎಲ್ಲ ತೋಟ, ತೆಂಗಿನ ತೋಟ, ಜೀರೋ ಕಲ್ಟಿವೇಷನ್. ಇಳುವರಿ ಚೆನ್ನಾಗಿದೆ ಸರ್. ಮೊನ್ನೆ ನುಸಿ ರೋಗ ಬಂದಾಗ ಇಳುವರಿ ಕಡಿಮೆ ಆಗಿತ್ತು. ಈ ಸರಿ ಮಳೆಗಾಲ ಚೆನ್ನಾಗಿರೋದ್ರಿಂದ ತೆಂಗು ಚೆನ್ನಾಗಿದೆ. ಈಗ ಅದರಲ್ಲೇ 2.5 ಎಕರೆ ತೆಂಗಿನೊಳಗೆ ಅಡಿಕೆ ಕಟ್ಟಿದ್ದೀವಿ, ಅಡಿಕೆ ಉಸಿ ಹೊಡೆದಿದೆ, ಅಡಿಕೆನೂ ತುಂಬ ಚೆನ್ನಾಗಿದೆ. ನಮ್ಮ ಸಾವಯವ ಕೃಷಿಗೆ ಒಂದು ಅದಕ್ಕೆ ಗೋನಂದನ ಜಲ ಅಷ್ಟೇ ಸರ್. ಜೀವಾಮೃತ ಏನು ಹೋಗ್ತಾ ಇಲ್ಲ, ಗೋನಂದನ ಜಲ. ಈಗ 1 ವರ್ಷದಿಂದ ಬರೀ ಗೋನಂದನ ಜಲ ಹೋಗ್ತಾ ಇದೆ. ಅದು ಗೋನಂದನ ಜಲನ ಯಾವ ರೀತಿ ರೆಡಿ ಮಾಡ್ಕೊಂತೀರಾ ಸರ್? ಗೋನಂದನ ಜಲ ಒಂದು ಜವಾರಿ ಹಸುವಿನ ಕರು ಅಥವಾ ಹಸು ಯಾವುದಾದ್ರೂ ತೀರ್ಕೊಂಡಾಗ ಅದು ಕರು ಎಷ್ಟು ತೂಕ ಇರುತ್ತ ಅಷ್ಟು ತೂಕ ಬೆಲ್ಲ. ಅದು 15 ಕೆಜಿ ಇದ್ರೆ 15 ಕೆಜಿ ಬೆಲ್ಲ, ಅದು 15 ಲೀಟ್ರು ಗೋಮೂತ್ರ, 15 ಕೆಜಿ ಸಗಣಿ, ಆಮೇಲೆ 15 ಲೀಟ್ರು ಮಜ್ಜಿಗೆ, ಹುಳಿ ಮಜ್ಜಿಗೆ, ಆಮೇಲೆ ಒಂದು 10 ಕೆಜಿ ಪಪ್ಪಾಯಿ ಕಾಯಿ. ಹಣ್ಣಾಗಿರೋದಲ್ಲ, ನಾವು ಪಪ್ಪಾಯಿ ತುಂಡು ಮಾಡಿದಾಗ ಹಾಲು ಬರೋ ಅಂಥ ಕಾಯಿ ಅದರಲ್ಲಿ ಹಾಕಿ ಕಳೆ ಹಾಕ್ಬಿಡೋದು. ಅದು ಸ್ಮೆಲ್ ಬರೋಲ್ಲ ಸರ್. ಪಪ್ಪಾಯಿ ಕಾಯಿ ಹಾಕಿ ಹಾಕದೇ ಇದ್ರೆ ಸ್ಮೆಲ್ ಬರುತ್ತೆ, ಅಲ್ಲಿ ತೋಟದ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಅದನ್ನೊಂದು 200 ಲೀಟ್ರ್ ನೀರಿಗೆ ಹಾಕಿ ಎಲ್ಲ ಮುಚ್ಚಿಬಿಟ್ಟಿರ್ತೀವಿ ಸರ್. ಅದು ಒಂದೂವರೆ ತಿಂಗಳು ಟೈಮ್ ತಗೊಳುತ್ತೆ ಕರು ಎಲ್ಲ ಇದು ಆಗೋಕ್ಕೆ. ಆವಾಗ ಅದು ಸ್ಮೆಲ್ ಇರೋಲ್ಲ ಸರ್, ಒಂಥರ ಗಂಧದ ಕಡ್ಡಿ ಸ್ಮೆಲ್ ಬರುತ್ತೆ ಸರ್. ಅದು ಅದು ಜಲ, ಅದನ್ನು ಪಂಪ್ ಸೆಟ್ ಮೂಲಕ ತೋಟಕ್ಕೆ ಹೋಗಂಗೆ ಮಾಡಿದೆ ಸರ್. ಡ್ರಿಪ್ ಮುಖಾಂತರ? ಡ್ರಿಪ್ ಇಲ್ಲ ಸರ್, ಹಾಯ್ ನೀರು ಮೂಲಕ. ಇದನ್ನು ಕೊಟ್ಟಾಗ ಇಳುವರಿಯಲ್ಲಿ ಏನಾದರೂ ಹೆಚ್ಚು ಆಗೋ ಸಾಧ್ಯತೆ ಇರುತ್ತೆ? ಈ ಸರಿ ಭಾಳ ತುಂಬ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಸರ್. ಇಳುವರಿ ಚೆನ್ನಾಗಿದೆ, ರೋಗ ಕಂಟ್ರೋಲ್ ಆಗಿದೆ, ನುಸಿ ರೋಗ ಕಂಟ್ರೋಲ್ ಆಗಿದೆ, ಇಳುವರಿ ಚೆನ್ನಾಗಿದೆ. ಮತ್ತು ಇದ್ರ ಜೊತೆ ಜೀವಾಮೃತ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತಂದರೆ ಅದನ್ನ ಯಾವ ರೀತಿ ತಯಾರು ಮಾಡ್ಕೊಳ್ತೀರ? ಜೀವಾಮೃತ ಸರ್, 10 ಕೆಜಿ ಸಗಣಿ, 10 ಕೆಜಿ ಬೆಲ್ಲ, 10 ಕೆಜಿ ಗಂಜಲ, 10 ಕೆಜಿ ಗೋಮೂತ್ರ. ಅದನ್ನು 7 ದಿನ ಗುರಡ್ತೀವಿ ಸರ್. ನಾವು ಗಡಿಯಾರ ಯಾವ ರೀತಿ ತಿರುಗುತ್ತಲ್ಲ ಆ ರೀತಿ 7 ದಿನ ಬೆಳಗ್ಗೆ ಸಾಯಂಕಾಲ ಗುರಡೋದು. ಅದನ್ನು ನೀರಿನ ಮೂಲಕನೇ ಹೋಗಂಗೆ ಮಾಡಿದ್ದೀವಿ. ಆಯ ನೀರು ಸರ್. ನಮ್ಮದು 2 ತೆಂಗಿನ ಸಾಲಿನ ನಡುವೆ 1 ಕಾಲುವೆ ಮಾಡಿದ್ದೀವಿ ಸರ್. ಆ ಕಾಲುವೆ ಮೂಲಕ ಅಷ್ಟೇ ನಾವು ನೀರು ಕೊಡೋದು. ತೆಂಗಿನ ಮರದ ಬುಡಕ್ಕೆ ಪೂರ್ತಿ ನೀರು ಕೊಡೋಲ್ಲ. ತೆಂಗಿನ ಮರದ ಬೇರುಗಳು 2 ತೆಂಗಿನ ಮರದ ನಡುವಿನ ಗರಿಗಳು ಎಷ್ಟು ಕೊಡ್ತಾವಲ್ಲ ಅಲ್ಲಿ ತಾಯಿ ಬೇರಿರುತ್ತೆ, ಅಲ್ಲಿ ನೀರು ಇರುತ್ತೆ ಅಂತ ನಮ್ಮ ನಂಬಿಕೆ. ನಮಗೆ ಒಳ್ಳೆ ರಿಸಲ್ಟು ಸಿಕ್ಕಿದೆ. ಆ ಕಾಲುವೆ ಮೂಲಕ ಅಷ್ಟೇ ನಾವು ಜಮೀನಿಗೆ ಪೂರ್ತಿ ನೀರು ಹಾಯಿಸಲ್ಲ, ಅದ್ರ ಮೂಲಕ ಅಷ್ಟೇ ನೀರು ಕೊಡೋದು ಕಾಲುವೆ ಮೂಲಕ. ಈಗ ಪಾಳಕರ್ ಪದ್ಧತಿ ನಿಮಗೆ ಅಳವಡಿಸಿಕೊಂಡ್ರಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗಿದೆ ಸರ್, ಪಾಳಕರ್ ಪದ್ಧತಿ ಬಹಳ ಅನುಕೂಲ ಆಗಿದೆ. ಈಗ ಬೇರೆ ಪದ್ಧತಿಗೂ ಈ ಪಾಳಕರ್ ಪದ್ಧತಿಗೆ ಏನು ವ್ಯತ್ಯಾಸ ಅನ್ಸುತ್ತೆ ಮೇಡಮ್? ಪಾಳಕರ್ ಪದ್ಧತಿಯಲ್ಲಿ ನಮಗೆ ಲೇಬರ್ ಚಾರ್ಜ್ ಉಳಿಯುತ್ತೆ, ಶ್ರಮ ಉಳಿಯುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಭೂಮಿನೂ ಉತ್ಕೃಷ್ಟವಾಗಿರುತ್ತೆ. ನಮ್ಮ ಭೂಮಿ ಮೇಲೆ ಓಡಾಡಿದರೆ, ನಾವು ಮಲ್ಲಿಗೆ ಹೂವಿನ ಮೇಲೆ ಓಡಾಡಿದಷ್ಟು ನಮ್ಮ ಕಾಲಿಗೆ ಮೃದುವಾಗಿದೆ ಭೂಮಿ, ಜೀವಾಂಶಗಳು ಜೀವಕಣಗಳು ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇದೆ. ಈ ಸಾವಯವ ಕೃಷಿಯಲ್ಲಿ ಯಾವ್ಯಾವ ಬೆಳೆಗಳು ಬೆಳೀತಾ ಇದ್ರು ಮೇಡಮ್? ನೀವು ಫಸ್ಟ್ ಎಲ್ಲ ತರಕಾರಿ ಬೆಳೀತಾ ಇದ್ದೆ ಸರ್, ಈಗ ನಂದು ಆರೋಗ್ಯ ದೃಷ್ಟಿಯಿಂದ ತರಕಾರಿ ನಿಲ್ಲಿಸಿದ್ದೀನಿ. ಈಗ ನಮಗೆ ಮುಖ್ಯವಾಗಿ ತೆಂಗು, ಭತ್ತ. ಭತ್ತನೂ ಸಾವಯವ ಕೃಷಿಯಲ್ಲೇ ಬೆಳೀತಾ? ಹೌದು ಸರ್, ಭತ್ತನೂ ಸಾವಯವ ಕೃಷಿ, ಯಾವ ರಾಸಾಯನಿಕ ಔಷಧಿನೂ ಇಲ್ಲ, ಗೊಬ್ಬರನೂ ಇಲ್ಲ. ಸಾಕಷ್ಟು ಭತ್ತಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡ್ತಾರೆ, ಸಾಕಷ್ಟು ರಸಗೊಬ್ಬರ ಕೊಡ್ತಾರೆ, ಹಂಗೆ ಕೊಟ್ಟರೆ ಮಾತ್ರ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅಂತಾರೆ. ನೀವು ಈ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರಲ್ಲ, ಇದರಲ್ಲಿ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ನಾವು ಬೀಜ ಚೆಲ್ಲೋದು ಅಮಾವಾಸ್ಯೆ 5 ದಿನ ಮುಂಚೆ ಚೆಲ್ಲಿರ್ತೀವಿ, ಆಮೇಲೆ ಹಚ್ಚೋದು ಉಣಿವೆಯಾಗಿ 7 ದಿನದೊಳಗಾಗಿನೇ ಸಸಿ ಹಚ್ಚಿಸೋದು, ಆವಾಗಲೇ ಅರ್ಧ ನಮ್ಮ ರೋಗನೇ ಕಳ್ಕೊಂಡ್ಬಿಡ್ತತಿ. ರೋಗಕ್ಕೂ ಈ ಅಮಾವಾಸ್ಯೆ ಉಣ್ಣಿಗೆ ಏನಾದರೂ ಸಂಬಂಧ ಇದೆಯಾ? ಅದು ಪೂರ್ತಿ ರೀಸನ್ ನಂಗೆ ಗೊತ್ತಿಲ್ಲ ಸರ್, ಅದು ಹಿಂದೆ ಹಿರಿಯರ್ ಮಾಡ್ಕೊಂಬಂದಿರೋದು ಅದು ಪೂರ್ತಿ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಿದ್ರು ಅಮಾವಾಸ್ಯೆ ಮುಂದೆ ಬೀಜ ಚೆಲ್ಲರಿ, ಉಣಿವೆ ಮುಂದೆ ಸಸಿ ಹಚ್ಚರಿ ಅಂತ. ಅದನ್ನು ನೋಡೋಣ ಅಂತ ನಾವು ಪ್ರಯತ್ನ ಪಟ್ವಿ, ನಮಗೆ ರಿಸಲ್ಟ್ ಸಿಕ್ತು, ಅದನ್ನೇ ನಾವು ಈಗಲೂ ಸರ್ ಅನುಸರಿಸ್ಕೊಂತ ಬರ್ತಾ ಇದ್ದೀವಿ. ಈಗ ರಾಸಾಯನಿಕ ಕೃಷಿಯಲ್ಲಿ ಬೆಳೆದಂಥ ಭತ್ತಕ್ಕೂ ಈ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಭತ್ತಕ್ಕೂ ರೇಟು ಚೆನ್ನಾಗಿ ಸಿಗೋ ಸಾಧ್ಯತೆ ಇದೆಯಾ? ರೇಟು ಸಿಗುತ್ತೆ ಸರ್. ನಾವು ಸೇಲ್ ಮಾಡೋದು ಅಕ್ಕಿ ಸೇಲ್ ಮಾಡ್ತೀವಿ, ನಾವು ಭತ್ತ ಕೊಡಲ್ಲ, ಅಕ್ಕಿ ಸೇಲ್ ಮಾಡ್ತೀವಿ. 88 ರೂಪಾಯಿ ಕೆ ಜಿ ಕೊಟ್ಟಿದ್ದೀವಿ ಸರ್ ಈ ಸರಿ. ಅದನ್ನೇ ಭತ್ತ ಮಾರಾಟ ಮಾಡೋಕ್ಕಿಂತ ಮೌಲ್ಯವರ್ಧನೆ ಮಾಡಿ ನೀವು ಅಕ್ಕಿನೇ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭ ಚೆನ್ನಾಗಿ ಸಿಗುತ್ತೆ ಸರ್, ಲಾಭ ಚೆನ್ನಾಗಿ ಬರುತ್ತೆ. ಆಮೇಲೆ ಅನ್ನ ರುಚಿಯಾಗಿರುತ್ತೆ. ನಮ್ಮ ಹತ್ರ ಅಕ್ಕಿ ತಗೊಂಡು ಹೋಗಿರೋ ಎಲ್ಲ ಜನನೂ ಅನ್ನ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿರುತ್ತೆ, ಸಿಹಿ ಇರುತ್ತೆ, ಅನ್ನ ಮಿದುವಾಗಲ್ಲ, ಭಾಳ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಭಾಳ ಎಲ್ಲರೂ ಒಪ್ಕೊಂತಾರೆ ಸರ್. ಅಷ್ಟೊಂದು ರೇಟ್ ಕೊಟ್ಟು ತಗೊಂಡೋಗ್ತಾರೆ ಸರ್. ನಾವು ಎಷ್ಟು ಹೇಳ್ತೀವೋ ಅಷ್ಟು ತಗೊಂಡೋಗ್ತೇವೆ. ಅಷ್ಟೆಲ್ಲ 60 ಕೊಡ್ತಿದ್ವಿ, ಈ ಸರಿ 88, ಇಲ್ಲಾಂದ್ರೆ ನಾವು ಕೊಡೋದೇ ಇಲ್ಲ ಸರ್. ಈಗ ರಾಸಾಯನಿಕ ಕೃಷಿ ಮಾಡಿದಾಗ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ನೀವು ಸಾವಯವ ಕೃಷಿಯಲ್ಲಿ ಭತ್ತ ಬೆಳೆದಾಗ ಎಷ್ಟು ಇಳುವರಿ ಬರುತ್ತೆ? ನಮಗೆ ಸಾವಯವದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಅವ್ರು ಸರ್ಕಾರಿ ಗೊಬ್ಬರ ಹಾಕಿದಾಗ ಅವ್ರದ್ದು ಸ್ವಲ್ಪ ಒಂದು 4-5 ಚೀಲ ಜಾಸ್ತಿ ಆಗ್ಬೋದು. ಅವ್ರದ್ದು ಖರ್ಚು ಭಾಳ ಬರುತ್ತೆ ಸರ್, ನಮ್ದು ಖರ್ಚಿಲ್ಲ. ಖರ್ಚು ಭಾಳ ಬರುತ್ತೆ ಮತ್ತು ರೇಟು ಕಡಿಮೆ ಸಿಗುತ್ತೆ, ಕಡಿಮೆ ಸಿಗುತ್ತೆ ಸರ್. ಇಳುವರಿ ಜಾಸ್ತಿ ಆಗ್ಬೋದು, ಅವ್ರದ್ದು ಖರ್ಚು ಜಾಸ್ತಿ ಇದೆ. ಅವರು ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು, ನಮ್ದು ಅದು ಇಲ್ಲ ಸರ್. ನಾವು ಜೀವಾಮೃತನ ಹಂಗೆ ಎಷ್ಟು 10 ದಿನಕ್ಕೊಂದ್ಸರಿ 3 ತಿಂಗಳಲ್ಲಿ ಗದ್ದೆ ನಾಟಿ ಮಾಡಿದ ನಂತರ 10 ದಿವಸಕ್ಕೊಂದ್ಸರಿ 3 ತಿಂಗಳೂ ನಾವು ನೀರಿನೊಳಗೆ ಮಿಕ್ಸ್ ಮಾಡಿಕೊಂಡು ನಾವು ಅಂಗಳಕ್ಕೆ ನೀರು ಎರಿಸ್ದಂಗೆ ಎರಚಿಸ್ಬಿಡ್ತೀವಿ ಸರ್. 3 ಸರಿ ಅಷ್ಟೇ ಎರಿಸೋದು, ಆಮೇಲೆ ಅದಕ್ಕೆ ರೋಗನೇ ಬರಲ್ಲ ಸರ್. ಅದು ರೋಗ ಬಂದ್ರೂ 10 ಲೀಟ್ರ್ ಗೋತದಲ್ಲಿ ಗಂಜಲದಲ್ಲಿ ನಮ್ಮ ಬೇಲಿ ಮೇಲಿನ ಸೊಪ್ಪುಗಳು ಸರ್, ಬೇವು, ಒಂಗೆ, ತುಳಸಿ, ಪೇಪರ್ ಹೂ ಅಂತಾರೆ ಸರ್, ಏನೋ ಅದಕ್ಕೇನೋ ಇನ್ನೊಂದು ಹೆಸರೇನೋ ಹೇಳ್ತಿದ್ದಾರೆ, ಅವನ್ನೆಲ್ಲ ಹಾಕಿ ಫಸ್ಟ್ ಅದು ಸ್ಟಾಕ್ ಯಾವಾಗಲೂ ರೆಡಿ ಇರುತ್ತೆ ಸರ್. ಅದು ಔಷಧಿ ಅದನ್ನು 1 ಲೀಟ್ರ್ ಅದು ಔಷಧಿನ 10 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಅಂಗಳಕ್ಕೆ ನೀರು ಇದ್ದಂಗೆ ಹೋಗುತ್ತೆ ಸರ್. ಸ್ಪ್ರೇನಲ್ಲೂ ಮಾಡಿಸಲ್ಲ, ಚೆನ್ನಾಗಿ ಬರುತ್ತೆ ಸರ್, ಯಾವ ನೀವು ರೋಗನೇ ಬೀಳಲ್ಲ ಸರ್ ಅದು. ಈಗೆಲ್ಲ ಜನ ಸಾಕಷ್ಟು ಈ ಥರ ಕಷ್ಟಪಟ್ಟು ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಔಷಧಿ ತಯಾರು ಮಾಡ್ಕೊಂಡು ಸಿಂಪಡಣೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಬೇಗ ಏನು ಸಿಗುತ್ತೋ ಔಷಧಿ ಅಂಗಡಿಯಲ್ಲಿ ತಾಮಸ ಸಿಂಪಡಣೆ ಮಾಡೋಂಥ ರೈತರ ಹೆಚ್ಚು. ಅಂಥದ್ರಲ್ಲಿ ಇದೆಲ್ಲ ಮಾಡಲಿಕ್ಕೆ ಇದಕ್ಕೆಲ್ಲ ಸಮಯ ಸಿಗುತ್ತಾ ನಿಮಗೆ? ಸಿಗುತ್ತೆ ಸರ್, ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಸರ್. ನಮ್ಮನೆಯವ್ರು ಒಬ್ಬರು ಲೇಬರ್ ಕರ್ಕೊಂಡೋಗಿ ಹಾಕ್ಸ್ಕೊಂಬರ್ತಾರೆ ಸರ್. ಲೇಬರು ಅದನ್ನು ಮಾಡೋಕ್ಕೆ ಇನ್ನು ಬರಲ್ಲ ಸರ್, ಅದು ಸ್ಮೆಲ್ ಭಾಳ ಆಗುತ್ತಣ, ಕೈಯೆಲ್ಲ ಉರಿತವೆ, ಕಣ್ಣು ಉರಿತವೆ, ಬರೋ ನಿನಗೆ ಜ್ವರನೇ ಬರಲ್ಲ, ನೆಗಡಿನೇ ಆಗಲ್ಲ ಅಂತ ತಮಾಷೆ ಮಾಡ್ಕೊಂಡು ಕರ್ಕೊಂಡೋಗಿ ಮಾಡಿಸ್ಕೊಂಬರ್ತಾರೆ ಸರ್. ಅದು ಒಬ್ಬ ಲೇಬರ್ ಆದರೆ ಸಾಕು ಸರ್. ಇದು ನಾವು ರಾಸಾಯನಿಕ ಔಷಧಿಗಳು ಸಿಂಪರಣೆ ಮಾಡೋಕ್ಕೆ ಮಿಷಿನ್ ಬೇಕು, ಲೇಬರ್ ಭಾಳ ಜನ ಬೇಕು ಸರ್. ಆದರೆ ನಾವು ಸಾವಯವ ಕೃಷಿಯಲ್ಲಿ ನಮ್ಮ ಔಷಧಿಗಳು ಸ್ಪ್ರೇ ಮಾಡಬೇಕು. ಒಬ್ಬರಾದರೆ ಸೌಲ್ಯ, ಒಬ್ಬ ಲೇಬರ್ ಆದರೆ ಸಾಕು ಸರ್. ಈಗ ಲೇಬರ್ ಭಾಳ ಸಮಸ್ಯೆ ಆಗ್ತಾ ಇದೆ ಸರ್. ಹಂಗಾಗಿ ಜನಗಳು ಸ್ವಲ್ಪ ನಮಗೆ ನಮ್ಮ ಮನೆ ಊಟಕ್ಕಾದರೂ ನಾವು ಇಷ್ಟು ಸಾವಯವ ಕೃಷಿಯಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಇತ್ತೀಚೆಗೆ ಭಾಳ ಜನಗಳಿಗೆ ಬರ್ತಾ ಇದೆ. ಈಗ ಸಾವಯವ ಕೃಷಿ ಬೆಳೆದಂಥ ಭತ್ತನ ಅಲ್ಲೇ ನಿಮ್ಮ ಊರಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಮಾರಾಟ ಮಾಡ್ತಾರೆ, ಯಾವಾದ್ರೂ ಈ ಥರ ಕೃಷಿ ಮೇಳಗಳು ಅಂಥದ್ದಲ್ಲಿ ಭಾಗವಹಿಸಿ ಅಲ್ಲಿನೂ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ? ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತೀವಿ, ಸೇಲಿಗಂತೂ ಬರಲ್ಲ ಸರ್. ನಮ್ಮಲ್ಲೇ ಬಂದದ್ದು ಇಲ್ಲಿ ದಾವಣಗೆರೆ ಸಿಟಿ ಜನನೇ ಬಂದು ತಗೊಂಡು ಹೋಗ್ತಾರೆ ಸರ್. ನಾವು ಅದನ್ನ ಹೊರಗೆ ಬಂದು ಮಾರೋದೇ ಇಲ್ಲ ಸರ್. ಅವರೇ ಮುಂಚಿತವಾಗಿ ಅಣ್ಣ ಮಿಲ್ ಮಾಡಿಸಿದ್ದೀರಾ, ನಾವು ಈ ಸರಿ ಭತ್ತ ಬೆಳೆ ಬಂದಿದ್ದನ್ನು ಇನ್ನು 6 ತಿಂಗಳ ನಂತರ ನಾವು ಮಿಲ್ ಮಾಡಿಸೋದು ಸರ್. 6 ತಿಂಗಳ ಸ್ಟಾಕ್ ಹಂಗೆ ಇಟ್ಟಿರ್ತೀವಿ. 6 ತಿಂಗಳ ಸ್ಟಾಕ್ ಮಾಡೋದ್ರಿಂದ ಏನು ಅನುಕೂಲ ಸರ್? ಅನ್ನ ರುಚಿ ಬರುತ್ತೆ, ಅಕ್ಕಿ ಭತ್ತ ಹಳೇದಾದಂಗೆ ಅನ್ನ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಸರ್. ಏನು ನುಚ್ಚಾಗೋದು ಜಿನ್ ಬಿಡಿಸಿದಾಗ ಆ ಥರ ಏನೂ ಆಗೋದಿಲ್ವಾ ಸರ್? ನುಚ್ಚಾಗುತ್ತೆ ಸ್ವಲ್ಪ. ಮಿಲ್ಲಿ ಕಳಿಸ್ಬೇಕಾದ್ರೆ ನಾವು 1/2 ಗಂಟೆ ಬಿಸಿಲಲ್ಲಿ ಹಾಕಿ ಅದನ್ನು ತೂರಿ ಕ್ಲೀನ್ ಮಾಡಿ ಕಳಿಸ್ತೀವಿ, ಅಷ್ಟು ನುಚ್ಚು ಬರೋಲ್ಲ ಸರ್. ಈ ರಾಸಾಯನಿಕ ಔಷಧಿ ಬಳಸಿದಾಗ ಬರ್ತಕ್ಕಂಥ ನುಚ್ಚು ಆಮೇಲೆ ಭತ್ತದ್ದು ಭತ್ತಗಳು ಅವೆಲ್ಲ ಕಡಿಮೆ ಸರ್ ನಮ್ಮ ಇದರಲ್ಲಿ. ಈಗ ಸಾವಯವ ಕೃಷಿ ಮಾಡಲಿಕ್ಕೆ ಬಿಜಿಕೆರೆ ವೀರಭದ್ರಪ್ಪ ಅವರ ಶ್ರೀಮತಿ ಸುಮನ್ ಅವರ ನಿಮಗೆ ಒಂದು ಸಾಕಷ್ಟು ಅನುಕೂಲ ಆಯಿತು ಅವ್ರ ಕಡೆಯಿಂದ ಅಂತಂದರೆ, ಯಾವ್ಯಾವ ಥರ ಅವರು ಒಂದು ಕೃಷಿ ಪದ್ಧತಿಗಳನ್ನ ನೀವು ಅಳವಡಿಸ್ಕೊಂಡಿದ್ರಿ? ಇಲ್ಲ ಸರ್, ನಾನು ಎರೆಹುಳದೊಂದು ಅಳವಡಿಸ್ಕೊಂಡೆ ನಾನು. ನಮ್ಮದಾಗಲೇ ಅವ್ರ ಹತ್ರ ನಮಗೆ ಅವ್ರು ಪರಿಚಯ ಆದಾಗ ನಮ್ಮದಲ್ಲೇ ಪೂರ್ತಿ ತೆಂಗಿನ ತೋಟ ಇತ್ತು. ಅವ್ರ ಹುಣಸೆ ನುಗ್ಗೆ ಇಂಥ ಬೆಳೆ ಇಲ್ಲ ನಂಗಿಲ್ಲಲ್ಲ ಸರ್, ಅವ್ರ ತೋಟ ಪೂರ್ತಿ ಇದೆ. ನಮಗೆ ಅಷ್ಟೊಂದು ಉಪಯೋಗಿಸ್ಕೊಳಕ್ಕೆ ಆಗಲಿಲ್ಲ ಅವ್ರದ್ದು. ಅವ್ರ ತೋಟಕ್ಕೆ ಭೇಟಿ ಕೊಟ್ಟಿದ್ದೀರ, ಚೆನ್ನಾಗಿ ಮಾಡಿದ್ರೆ ನೋಡಿದ್ರ? ಹೌದು ಸರ್, ನೋಡಿದ್ದೀನಿ ಸರ್, ಒಂದು 5 ಸರಿ ನಾವು ಹೋಗಿದ್ದೀನಿ ಸರ್. ಅವರು ಮೊನ್ನೆ ಅವ್ರು ತೀರ್ಕೊಂಡಾಗೆ ಹೋಗೋಕ್ಕಾಗಲಿಲ್ಲ ಸರ್. ಅದು ಒಂದು ಭಾಳ ನೋವು. ಹಿಂಗೆ ನಮ್ಮ ಮಕ್ಕಳೆಲ್ಲ ಅವ್ರಿಗೆ ದೊಡ್ಡಮ್ಮ ದೊಡ್ಡಪ್ಪ ಅಂತ ಭಾಳ ಪ್ರೀತಿಯಿಂದ ಕಾಣ್ತಿದ್ದಾರೆ ಸರ್. ನಿರಾಭರಣ ಸುಂದರಿ ಅಂದರೆ ಸುಮಂಗ್ಲಮ್ಮ ಅಂತ ಸರ್ ನಮ್ಮದು. ಅವರ ಒಂದು ಎರೆಹುಳು ಸಂಬಂಧಪಟ್ಟಂಗೆ ಎಲ್ಲ ಸಾಕಷ್ಟು ಅನುಕೂಲ ಮಾಡ್ಕೊಂಡ್ವಿ. ಈಗ ಎರೆಹುಳು ಮಾಡೋದು ಕೈ ಬಿಟ್ಟಿವಿ ಅಂತಂದ್ರೆ, ಅದೊಂದು ಈಗ ಅದು ನಿಮ್ಗೇನು ಒಂದು ಗೊಬ್ಬರ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ಸೋದ ಈಗೇನು ಮತ್ತೆ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ ಸರ್. ನಾವು ಫಸ್ಟ್ ಸಾವಯವ ಕೃಷಿಗೆ ಬಂದ ತಕ್ಷಣ ನಾವು ಬಂದಿದ್ದೇ ಎರೆಹುಳುಯಿಂದ. ಎರೆಹುಳು ಗೊಬ್ಬರ ಹಾಕಿ ನಾನು 4 ವರ್ಷ ನಾವು ಭತ್ತ ಮಾಡಿದ್ದು. ಈಗ ನಂದು ಸ್ವಲ್ಪ ಸ್ಕಿನ್ನಿನ ಪ್ರಾಬ್ಲಮ್ ಆಯಿತು. ನಾವು ಗಿಡ ಗಂಟೆಗಳು ಹುಲ್ಲುಗಳೆಲ್ಲ ಉಪಯೋಗಿಸೋಕೆ ಹಚ್ಚಿದ್ವಲ್ಲ, ಅದರಿಂದ ನಂದು ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರಕ್ಕೆ ಹಚ್ಚಿ ನಮ್ಮ ಮನೆಯವರು ಬೇಡ ಅಂತ ಅದನ್ನು ನಿಲ್ಲಿಸಿದ್ದು ಸರ್. ಈಗ ಈ ಥರ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಬೇಕಂದ್ರೆ ಈ ದೇಶೀಯ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು, ಹೈನುಗಾರಿಕೆ ಮಾಡಬೇಕು, ಮತ್ತು ಯಾವುದಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಬೇಕು, ಹೆಚ್ಚು ಅನುಕೂಲ ಆಗುತ್ತೆ ಅಂತ ನೀವೇನಾದರೂ ಮಾಡ್ತಾ ಇದ್ರ ಸರ್? ನಾವು ಜವಾರಿ ಹಸು ಇದೆ ಸರ್, ನಮ್ಮ ದೇಶೀಯ ಹಸು ಇದೆ, ಒಂದು ಹಸು ಇದೆ, ಒಂದು ಹಸು ಇದೆ. ನಿಮ್ಮ ಜಮೀನು ಸಾಕಾಗುತ್ತೆ? ನಮಗೆ ನಮ್ಮ ಜಮೀನು 1 ಎಕರೆಗೆ ಒಂದು 10 ಕೆಜಿ ಸಗಣಿ ಒಂದು ಸರಿಗೆ ಸಾಕಲ್ಲ ಸರ್, 10 ಲೀಟ್ರ್ ಗೋತ. ಅದು 2 ದಿನಕ್ಕೆ 20 ಕೆಜಿ ಮೇಲೆ ಸಿಗುತ್ತೆ ಸರ್. ನಮಗೆ ಗೋತ ಆಗಲಿ ಗಂಜಲ ಆಗಲಿ ಅಷ್ಟು ನಮಗೆ ಸಾಕಾಗುತ್ತೆ ಸರ್. ಈ ಥರ ಇದೆಲ್ಲ ಈ ಸಾವಯವ ಗೊಬ್ಬರನ ಈ ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತೀವಿ ಸರ್? ನಾವು ಬೆಳಗ್ಗೆ 2 ಟೈಮ್ ಕೊಡ್ತೀವಿ ಸರ್. ಫಸ್ಟ್ ನೆಲ್ಕ ಹಾಕಿರ್ತೀವಿ, ಆಮೇಲೆ 2 ಸರಿ ಹಂಗೆ ಎರಚಿಸ್ತೀವಿ ಸರ್. ನಾವು ಜೀವಾಮೃತನ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಆನಂತರ 2 ಸರಿ ಅದನ್ನು ಹಂಗೆ ಉಗ್ಗಿಸ್ತೀವಿ ಸರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು. ಹೆಚ್ಚು ಜನ ಈ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸ್ತಿದ್ದಾರೆ. ಇದನ್ನು ಇದೇ ರೀತಿ ನಾವು ಹೆಚ್ಚು ಬೆಳೆಸ್ತಾ ಹೋದಂಗಲ್ಲ, ಮುಂದೆ ಯಾವ ರೀತಿ ಭೂಮಿ ಮೇಲೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗುತ್ತೆ ಅನಿಸುತ್ತೆ ಮೇಡಮ್? ಭಾಳ ದುಷ್ಪರಿಣಾಮ. ನಮ್ಮ ಇತ್ತ ತಾಯಿನೇ ನಾವು ಬಂಜೆ ಮಾಡ್ದಂಗೆ ಆಗುತ್ತೆ. ನಮ್ಮ ಭೂಮಿ ತಾಯಿಗೆ ವಿಷ ಉಣಿಸ್ ನಾವು ನಮ್ಮ ಕೈಯಾರೆ ನಮ್ಮ ಎತ್ತ ತಾಯಿಗೆ ನಾವೇ ವಿಷ ಉಣಿಸ್ದಂಗೆ ಆಗುತ್ತೆ. ಮುಂದೆ ಮಕ್ಳಿಗೂ ಮಕ್ಕಳ ಬಗ್ಗೆ ಎಲ್ಲ ಆರೋಗ್ಯದ ಬಗ್ಗೆ ಪರಿಸರದ ಬಗ್ಗೆ ಎಲ್ಲ ಅನಾಹುತಗಳು ಈಗಾಗಲೇ ನಡೀತಾ ಇದ್ದೇವೆ, ಕಾಣ್ತಾ ಇದ್ದೀವಿ. ಇನ್ನೂ ಭಾಳ ನಾವು ಎದುರಿಸ್ಬೇಕಾದಂಥ ಪರಿಸ್ಥಿತಿ ಈ ರಾಸಾಯನಿಕ ಔಷಧಿ ರಾಸಾಯನಿಕ ಗೊಬ್ಬರದಿಂದ ಬರ್ತಾ ಇದ್ದಾವೆ ಸರ್ ಈಗಾಗಲೇ. ಈಗ ಅವರು ಏನಾರು ಸ್ಪ್ರೇ ಮಾಡ್ತಿರ್ಬೇಕಾದ್ರೆ ನಾವು ಅಲ್ಲಿ ಹೊಲ್ಗಳು ಬದಿನ ಮೇಲೆ ಹೋಗೋಕ್ಕಾಗಲ್ಲ ಸರ್, ಅಷ್ಟು ಸ್ಮೆಲ್ ಅವು. ಆದರೆ ನಮ್ದು ಈ ಜೀವಾಮೃತ ನಾವು ಸ್ಪ್ರೇ ಮಾಡೋದ್ರಿಂದ ನಾವು ಆಮೇಲೆ ಇದು ಗವನಂದನ ಜಲ ಉಪಯೋಗಿಸೋದ್ರಿಂದ ನಮಗೆ ನೆಗಡಿ ಕೆಮ್ಮು ಜ್ವರಗಳು ಬಂದರೆ ನಮ್ಮಿಂದ ದೂರ ಹೋಗ್ತಾವೆ ಸರ್. ಈಗ ಇಷ್ಟೊಂದೆಲ್ಲ ದುಷ್ಪರಿಣಾಮಗಳಾಗಂತ ಗೊತ್ತಿದ್ದೂ ಈ ಜನಗಳು ಬಳಸ್ತಾ ಇದಾರಲ್ಲ, ಮುಂದೆ ನಮ್ಮ ಮಕ್ಕಳಿಗೆಲ್ಲ ಒಂದು ಭೂಮಿನ ಒಂದು ಬಂಜೆಯಾಗಿ ನಾವು ಬಳುವಳಿ ಕೊಟ್ಟು ಹೋಗುವಂಥ ಅವು ಇದು ಬರುತ್ತೆ ಅಂಥದ್ರಲ್ಲಿ ಇದು ಈ ಕಡೆ ಈ ಥರ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಇದು ಬಳಸೋದ್ರಿಂದ ತಪ್ಪು ಈ ಥರ ಏನಾದರೂ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಏನಾದರೂ ಮಾಡ್ತಿರ್ತೀರ ಸರ್? ಭಾಳ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ದಾರೆ ಸರ್, ಆದರೂ ಜನ ಅದನ್ನ ಇನ್ನೂ ತಿಳಿತಾ ಇಲ್ಲ. ಒಟ್ಟಿನಲ್ಲಿ ಹೆಚ್ಚಿಗೆ ಬೆಳಿಬೇಕು, ಎಷ್ಟಾದರೂ ಔಷಧಿ ಹೋಗಲಿ, ಎಷ್ಟಾದ್ರೂ ಗೊಬ್ಬರ ಆಗಲಿ, ದುಡ್ಡು ಖರ್ಚಾಗಲಿ, ಬರೀ ನಮಗೆ ಬೆಳೆ ಬೇಕಷ್ಟೇ ಕೈಯಲ್ಲಿ. ನಾನು ಇಷ್ಟು ಕ್ವಿಂಟಲ್ ಬೆಳೆದೆ ಅಂತ ಅವ್ರು ತೋರಿಸ್ಕೋಬೇಕೆ ಹೊರತು ಅವ್ರು ಇನ್ನೂ ಈ ಕಡೆಗೆ ಬರೋಕ್ಕೆ ಇನ್ನೂ ಯೋಚನೆ ಮಾಡ್ತಾನೇ ಇದ್ದಾರೆ ಸರ್. ಇನ್ನೂ ಭಾಳ ಯೋಚನೆ ಮಾಡಿ ಈ ಕಡೆಗೆ ಬರಲೇಬೇಕು ಸರ್, ಇಲ್ಲ ಅಂದರೆ ನಾವು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಸರ್. ಅಂದರೆ ದುಡ್ಡಿನ ಆಸೆಗೆ ಬಿದ್ದು ರೈತರು ಈ ಥರ ಮಾಡ್ತಾರೆ ದುಡ್ಡಿನ ಆಸೆ ಸರ್. ಆರೋಗ್ಯದ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ. ಇಷ್ಟು ನಾವು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿದ್ರು ಸಾಲದು ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದೀವಿ ಈಗಾಗಲೇ. ಆದರೆ ಇನ್ನೂ ಯೋಚನೆ ಮಾಡಬೇಕು ಸರ್ ನಾವು ರೈತರು, ಯೋಚನೆ ಮಾಡಿ ಸಾವಯವ ಕೃಷಿ ಕಡೆಗೆ ಬರಲೇಬೇಕು. ನಮ್ಮದು ಮೊದಲಿನ ಮೂಲ ಪದ್ಧತಿ, ನಮ್ಮ ತಂದೆ ತಾಯಿಗಳು ಅಜ್ಜ ಅಜ್ಜಿಗಳು ಏನು ಮಾಡ್ತಿದ್ರು ಆ ಕೃಷಿಗೆ ನಾವು ಹೋಗಲೇಬೇಕು. ಹೋಗಿದ್ರೆ ನಾವು ಜೀವಂತವಾಗಿ ಈ ಮನುಷ್ಯ ಉಳಿಯೋಕ್ಕೆ ಸಾಧ್ಯವೇ ಹೊರತು ಇಲ್ಲ ಅಂದರೆ ಇಲ್ಲ ಸರ್. ನೀವು ಒಬ್ಬ ಮಹಿಳೆಯಾಗಿ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರ, ಪ್ರಾರಂಭದಲ್ಲಿ ಸಾವಯವ ಕೃಷಿ ಬಂದಾಗ ನಿಮ್ಮ ಮನೆಯಲ್ಲಿ ಸಹಕಾರ ಯಾವ ರೀತಿ ಇತ್ತು ಮೇಡಮ್? ಇಲ್ಲ ಸರ್, ನಮ್ಮ ಮನೆಯವ್ರ ಸಹಕಾರ ನನಗೆ ಭಾಳ ಇತ್ತು. ಆ ಸಹಕಾರ ಇರಲಿದ್ದರೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಅವರಾಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಮನೆಯವರಾಗಲಿ, ನಾವು ಒಬ್ಬರು ರೈತರ ಮನೆಯಿಂದ ರೈತರ ಮನೆಗೆ ಬಂದಿರೋದ್ರಿಂದ ಅನುಕೂಲ ಆಯಿತು ಸರ್. ಯಾರು ಏನು ಇದನ್ನು ಮಾಡಲಿಲ್ಲ. ನನಗೇನು ಕೃಷಿ ಬಗ್ಗೆನೇ ಗೊತ್ತಿಲ್ಲದೇ ಬಂದಿದ್ದೆ, ನಮ್ಮ ಮನೆಯವರು ನನ್ನ ಆ ಕಡೆಗೆ ಹೇಳ್ಕೊಂಡು ಹೋದರು. ನಾನು ಫಸ್ಟ್ ಹೇಳ್ತಿದ್ದೆ ಬಿಡ್ರಿ, ಗೊಬ್ಬರದ ಅಂಗಡಿಯೇ ಸಾಕ್ಬೇಕಲ್ಲ, ಯಾವಾಗಲೂ ಬರೀ ಗೊಬ್ಬರದ ಅಂಗಡಿಯವ್ರಿಗೆ ಕೊಡ್ತೀಯಲ್ಲ ನೀನು ದುಡ್ಡು ಬೆಳೆದಿದ್ದ, ಬೇಡ ಬೇರೆ ಏನಾರು ನಾವೇ ಮಾಡೋಣ, ಎಷ್ಟಾರ ಕಷ್ಟ ಆಗಲಿ ನಾನು ಮಾಡ್ಕೊಡ್ತೀನಿ ನಿನಗೆ, ಏನಾರು ಬೇರೆ ಯೋಚನೆ ಮಾಡು, ಯೋಚನೆ ಮಾಡ್ರಿ ಅಂತ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ. ಹಂಗಾಗಿ ನಮಗೆ ಅದು ಬಿ ಜಿ ಕೆರೆ ವೀರಭದ್ರಪ್ಪ ಸುಮಂಗ್ಲಮ್ಮರದು ಇವರು ಯಾವ ರೀತಿ ಅವ್ರಿಗೆ ಅವ್ರಿಗೂ ಪರಿಚಯ ಆಯಿತು ಒಂದ್ಸರಿ ಎಲ್ಲ ಮೀಟಿಂಗಲ್ಲಿ. ಹಂಗಾಗಿ ಇಲ್ಲ ಬರ್ರಿ ನೀವು ನಮ್ಮೂರಿಗೆ ಅಂದ್ರೆ, ಹಂಗಾಗಿ ನಾವು ಅವ್ರ ಕಾಂಟ್ಯಾಕ್ಟ್ನಲ್ಲೇ ಭಾಳ ಬೆಳೆದಿದ್ದು ಸರ್. ಅಂದರೆ ಪ್ರಾರಂಭದಲ್ಲಿ ನಿಮ್ಮ ಯಜಮಾನರು ಈ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರು? ಬಳಸ್ತಾ ಇದ್ರು ಸರ್, ಮೊದಲು ಭಾಳ ಬಳಸ್ತಾ ಇದ್ವಿ ಸರ್. ನಾವು ಅದರಿಂದ ಬರೀ ನಾವು ಬೆಳೆದಿದ್ದೆಲ್ಲ ಬರೀ ಗೊಬ್ಬರದ ಅಂಗಡಿಯವ್ರಿಗೆ ಔಷಧಿ ಅಂಗಡಿಯವ್ರಿಗೆ ಆಗ್ತಿತ್ತು ಅಷ್ಟೇ ಸರ್ ನಮ್ಮದು ಬೆಳೆ. ನಾವೀಗ ಅದನ್ನು ಬಿಟ್ಟು ಹೊರಗೆ ಬಂದಮೇಲೆ ಏನೋ ಸ್ವಲ್ಪ ಒಂದು ಸ್ಥಿತಿಗೆ ನಾವು ಇದ್ದೀವಿ ಅಂತ ಬಂದಂಗೆ ಆಯಿತು ಸರ್. ಈ ಥರ ಹೆಚ್ಚು ಹೆಚ್ಚು ನಾವು ರಾಸಾಯನಿಕ ಗೊಬ್ಬರ ಕೊಡ್ತಾ ಇರೋದ್ರಿಂದ ನಮ್ಮ ಭೂಮಿ ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ನಿಮಗೆ ಅರಿವಿಗೆ ಬಂದಿದ್ದೆ ಯಾವಾಗ ಸರ್? ಒಂದು 25-26 ವರ್ಷ ಆಯಿತು ಸರ್ ಬಂತು. ಆಮೇಲೆ ನಾವು ಬೆಳೆದದ್ದೆಲ್ಲ ಬರೀ ಗೊಬ್ಬರದ ಅಂಗಡಿಯವ್ರಿಗೆ ಹಾಕಿದ್ವಿ ಸರ್, ಏನು ಉಳಿಲಿಲ್ಲ, ಖರ್ಚು ಎಲ್ಲ ಮೈ ಮೇಲೆ ಬಂತು. ಮತ್ತು ಸಲನೆ ಆಯ್ತಲ್ಲ, ಏನು ಬೇಡ, ಒಂದು ಸ್ವಲ್ಪ ನಾವು ಊಟಕ್ಕಾದರೂ ಮಾಡ್ಕೊಳ್ಳೋಣ ಅಂತಂದು ಮಾಡಿದ್ದಾಯಿತು ಸರ್. ಆ ಸರಿ ಅವಾಗ ಜೆ ಎಚ್ ಪಟೇಲ್ರು ಮಿನಿಸ್ಟ್ರ್ ಇದ್ರಲ್ಲ ಸರ್, ಅವ್ರು ಬಂದಿದ್ದರು ಒಂದಿನ ನಮ್ಮನೆಗೆ, ಏ ಇಷ್ಣ ಈ ಸರಿ ಏನು ಮಾಡಿದಿ ಅಂತ ಒಂದಿಷ್ಟು ನಮಗೊಂದಿಷ್ಟು ಅಕ್ಕಿ ಕೊಡಪ್ಪ ಅಂದರು. ನಮ್ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ ಏನು ಊಟ ಮಾಡಿದ್ರು, ಏ ತುಂಬ ಚೆನ್ನಾಗಿದೆ ಕಣ ಅಂತ ಅವರು ನಮ್ಮನೆಯವ್ರಿಗೆ ಬೆನ್ನು ತಟ್ಟೋದ್ರು. ಅವ್ರು ಮತ್ತೆ ತಿರುಗಿ ಒಂದು ವಾರ ಬಿಟ್ಕೊಂಡು ಅವ್ರ ಫ್ಯಾಮಿಲಿ ಕರ್ಕೊಂಬಂದರು. ಕರ್ಕೊಂಬಂದು ಊಟ ಮಾಡೋದಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಇಲ್ಲ ಕಣ ಮಾಡು, ಎಷ್ಟರ ಇದು ತೊಂದರೆ ಆಗಲಿ, ನಾನು ಇದೀನಿ ನಿಂದೆ ಅಂತ. ಆವಾಗಿನಿಂದನೂ ನಾವು ಸಾವಯವ ಮನೆ ಪೂರ್ತಿ ಕಷ್ಟೇ ಮಾಡ್ತಾಯಿದ್ವಿ ಸರ್. ಫಸ್ಟಿಗೆ ಭಾಳನೇ ಮಾಡಿದ್ವಿ, 5-5 ಎಕರೆ ಗಂಟಲೇ ಮಾಡಿದ್ವಿ, ಲಾಸ್ ಮಾಡ್ಕೊಂಡ್ವಿ, ಮೈ ಮಲ್ಲು ತಂದ್ಕೊಂಡ್ವಿ. ಈಗ ಡಿವೈಡ್ ಆದಮೇಲೆ ನಮ್ಮದು ಮನೆಯದು ಏನು 1/4 ಎಕರೆ, 1.75 ಎಕರೆ ಬರುತ್ತೆ ಸರ್ ಅಷ್ಟೇ ಗದ್ದೆ ನಾವು ಮನೆ ಪೂರ್ತಕ್ಕೆ ಮಾಡ್ಕೊತೀವಿ. ನಮಗೆ ಇಟ್ಕೊಂಡು ಇನ್ನು ಉಳಿದುದೆಲ್ಲ ಸೇಲ್ ಮಾಡಿ. ನಿಮ್ಮ ಗ್ರಾಮದಲ್ಲಿ ಒಬ್ಬರನ್ನೇ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರೆ ಇನ್ನು ಯಾರಾದರೂ ಸಾಕಷ್ಟು ನಿಮ್ಮ ನೋಡ್ಕೊಂಬಿಟ್ಟು ಮಾಡಿದ್ರೆ? ಸ್ವಲ್ಪ ಜನ ಬಂದಿದ್ದಾರೆ ಸರ್, ಈಗ ಒಂದು 5-6 ಜನ ಬಂದಿದ್ದಾರೆ ಅಷ್ಟೇ, ಇನ್ನೂ ಬರೋಕ್ಕೆ ಯೋಚನೆ ಮಾಡ್ತಾನೆ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ರೈತ ಬಾಂಧವರು ಈ ಸಾವಯವ ಕೃಷಿ ಬರುವಂಥ ಅನಿವಾರ್ಯತೆ ಇದೆ ಅಂತೀರಾ? ಇದೆ ಸರ್, ಅನಿವಾರ್ಯತೆ ಇದೆ, ಬರಲೇಬೇಕು ಸರ್, ನಾವು ಬದುಕಬೇಕು ಅಂದ್ರೆ ಬರಲೇಬೇಕು. ಮುಂದಿನ ಸಾವಯವ ಕೃಷಿಯಲ್ಲಿ ಏನೇನು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸರ್? ನನಗೆ ಮುಖ್ಯವಾಗಿ ತರಕಾರಿ ಬೆಳಿಬೇಕು ಅಂತ ತುಂಬ ಇದೆ, ನೋಡ್ಬೇಕು ಸರ್ ಅದು ನಂದು ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಮನೆಯವರು ಹೆಂಗೆ ಮಾಡ್ತಾರೆ ಅಂತ. ಅವ್ರಿಗೂ ಇದೆ ಮಾಡು ನೀನು ಅಂತ ಇದ್ದಾರೆ, ಪ್ರಯತ್ನ ಮಾಡ್ಬೇಕು ಸರ್. ನಮ್ಮನೆ ನಮಗೆ ಊಟಕ್ಕಾಗಿನೇ ಆದರೆ ನಾವು ಮಾಡ್ಕೋಬೇಕು. ಫಸ್ಟ್ ನಾವೇನು ತರಕಾರಿ ಏನು ಕೊಳ್ತಿರಲಿಲ್ಲ ಸರ್, ನಾವೇ ಮಾಡ್ಕೊತಿದ್ವೆಲ್ಲ. ಅಂದರೆ ಈಗೆಲ್ಲ ನೀವು ರಾಸಾಯನಿಕ ಕೃಷಿಯಲ್ಲಿ ಬೆಳೆದಂಥ ತರಕಾರಿನ ಉಪಯೋಗಿಸ್ತಾ ಇದ್ರೆ, ನೀವೇ ಸ್ವತಃ ಈಗ ಸಾವಯವದಲ್ಲಿ ಬೆಳೆದು ಉಪಯೋಗಿಸ್ಬೇಕನ್ನೋ ಆಸೆ? ಆಸೆ ಇದೆ ಸರ್, ಈಗ ಸದ್ಯಕ್ಕೆ ಸೊಪ್ಪು ಒಂದೇ ಸರ್ ಮನೆಯಿಂದ, ಇನ್ನಿದ್ದೆಲ್ಲ ರಾಸಾಯನಿಕದ್ದು ಉಪಯೋಗಿಸ್ತಾ ಇದ್ದೀವಿ. ಈ ಥರ ರಾಸಾಯನಿಕದ್ದು ಉಪಯೋಗಿಸ್ತಾ ಇದ್ರಲ್ಲ, ನೀವು ಸಾವಯವದಲ್ಲೇ ಭತ್ತ ಎಲ್ಲ ಊಟ ಮಾಡ್ತೀರ ಅಂತಂದ್ರೆ, ಈ ತರಕಾರಿ ರಾಸಾಯನಿಕ ಕೃಷಿಯಿಂದ ಉಪಯೋಗಿಸೋದ್ರಿಂದ ಏನಾದರೂ ಆರೋಗ್ಯದ ಮೇಲೆ ತೊಂದರೆಗಳು ಕಾಣಿಸ್ತದಾವ? ಇದಾವೆ ಸರ್, ಇದಾವೆ ತೊಂದರೆ ಭಾಳ ಇದಾವೆ ಸರ್, ಭಾಳ ಎದುರಿಸ್ತಾನು ಇದ್ದೀವಿ. ಆ ಒಂದು ಕಾರಣದಿಂದ ನೀವು ಸಾವಯವದಲ್ಲೇ ತರಕಾರಿಗಳು ಬೆಳಿಬೇಕು ಅಂತ ಆಸೆ ಇದೆ ಸರ್, ಮಾಡ್ತೀನಿ ಸರ್ ಅದನ್ನು. ಕೊನೆಯದಾಗಿ ಮೇಡಮ್, ಸಾಕಷ್ಟು ಜನ ನಿಮ್ಮಂಥ ರೈತ ಮಹಿಳೆಯರು ಈ ಕೃಷಿ ಕಡೆಗೆ ಅಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ, ತುಂಬ ಕೃಷಿ ಕಷ್ಟ ಅಂತಾರೆ, ಅಂಥ ಮಹಿಳೆಯರಿಗೆ ಏನಲಿಕ್ಕೆ ಹೇಳಕ್ಕೆ ಇಲ್ಲ ಸರ್? ಈಗ ಭಾಳ ಜನ ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ ಸರ್, ಈಗ ಭಾಳ ಚೇಂಜ್ ಆಗಿದ್ದಾರೆ ಮಹಿಳೆಯರು. ನಾವು ಬರಬೇಕು, ನಾವು ಮಾಡಬೇಕು ಅನ್ನೋ ಒಂದು ಅಂದರೆ ಮನೆಯಲ್ಲಿ ಸಪೋರ್ಟ್ ಇರಬೇಕು, ಅದು ಮುಖ್ಯ ಅಲ್ಲ ಸರ್, ಬರ್ತಾ ಇದ್ದಾರೆ ಸರ್. ಈಗ ಈ ಕಾರ್ಯಕ್ರಮ ಕೇಳೋಂಥ ರೈತ ಬಾಂಧವರು ರೈತ ಮಹಿಳೆಯರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಮೇಡಮ್? ಸರ್, ನನ್ನ ಫೋನ್ ನಂಬರ್ ಇದು 810-5584-8523. ರೈತ ಬಾಂಧವರೇ, ಇದು ಕಂದಗಲ್ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಬಸವ ರಾಜೇಶ್ವರಿ ಅವರ ಮೊಬೈಲ್ ಸಂಖ್ಯೆ 810-5584-5253. ಭಾಳ ಸಂತೋಷ ಮೇಡಮ್, ಇದುವರೆಗೂ ಈ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಕಿಳುಗರೆ, ಇದೀಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ, ಹತ್ತು ಹೂವಿನ ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ, ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆತ

ಬಿರಸಿಲೆ ಬಡಿತವ್ವ ಜಾಲಿಯ ಮುಳ್ಳ ಬಿರಸಿಲೆ ಬಡಿತವ್ವ